ಪ್ರಾಣಿಯು ಪಕ್ಷಿಯು ನಗುತ್ತಿರಲು ಇದು ಗಿಡ ಮರ ತುಂಬಿದ ಕಾಡು ಮನೆ. ನಾಡಿದು ಉಳಿಯಲು ಕಾಡಿರಬೇಕು, ಅಡವಿಯ ಉಳಿದಿದು ನಮ್ಮ ಹೊಣೆ. ಬಿಸಿಲು ಬಿಸಿಲು ಏರಿದ ತಾಪ, ಕಾಲಿಡುತ್ತಿದೆ ಬೇಸಿಗೆ ಗಾಲ. ಎಚ್ಚರ ವಹಿಸಿ ಕಾಳಜಿ ತೋರಿ, ಕೊಂಚ ಕಟ್ಟೋಣ ಭೂಮಿಯ ಸಾಲ. ಪಟಾಕಿ ಬೀಡಿ ಕರ್ಪೂರ, ಕಾಡಿಂದ ಇರಲಿ ಬಹುದೂರ. ಒಗ್ಗಟ್ಟಿನಿಂದ ನಿಲ್ಲೋಣ, ಕಾಡಿ ಚೆನ್ನು ತಡೆಯೋಣ. ಅರಣ್ಯ ಸಹಾಯವಾಣಿ 1926 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ಅರಣ್ಯ ಇಲಾಖೆ. ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಂಧುವರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಹಾಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಕುರಿತು ಬೀದರ್ನ ಪಶುವೈದ್ಯಕೀಯ ಮಹಾವಿದ್ಯಾಲಯ, ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಪ್ರಾಣಿ ತಳಿಶಾಸ್ತ್ರ ಮತ್ತು ಸಂತಾನೋತ್ಪತ್ತಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಎನ್ ಆನಂದ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನ ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಎನ್ ಆನಂದ್ ಕುಮಾರ್, ಸಹ ಪ್ರಾಧ್ಯಾಪಕರು ಪ್ರಾಣಿ ತಳಿಶಾಸ್ತ್ರ ಮತ್ತು ಸಂತಾನೋತ್ಪತ್ತಿ ವಿಭಾಗ, ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್, ಪಶು ವೈದ್ಯಕೀಯ ಮಹಾವಿದ್ಯಾಲಯ ನಂದಿನಗರ ಬೀದರ್, ಇಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಥಮವಾಗಿ ಇವತ್ತು ನಮ್ಮ ಜೊತೆ ಏನು ಈಗ ರಾಷ್ಟ್ರೀಯ ಗೋಕುಲ್ ಮಿಷನ್ ಈ ಕುರಿತು ಸಂದರ್ಶನ ರೂಪದಲ್ಲಿ ನಮ್ಮ ಕೇಳುಗರಿಗೆ ಹಾಗೂ ರೈತ ಬಾಂಧವರಿಗೆ ಇವರು ಮಾಹಿತಿ ಮಾಡಲಿಕ್ಕೆ ಇದ್ದಾರೆ. ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ಹೇಳಿ ಸರ್, ಈಗ ಈ ಒಂದು ರಾಷ್ಟ್ರೀಯ ಗೋಕುಲ್ ಮಿಷನ್ ಇದರ ಒಂದು ಕಿರುಪರಿಚಯ ಜೊತೆಗೆ ತಮ್ಮ ಒಂದು ಸಂದರ್ಶನ ಆರಂಭ ಮಾಡಿ ಸರ್. ಸರಿ ಸರ್, ರಾಷ್ಟ್ರೀಯ ಗೋಕುಲ್ ಮಿಷನ್ ಏನಿದೆ ಕಾರ್ಯಕ್ರಮ ಇದೆ ಅಂತ, ಇದು 2014 ಇಸ್ವಿಯಲ್ಲಿ ಭಾರತ ಸರ್ಕಾರವು ದೇಸಿ ಹಸು ಮತ್ತು ಎಮ್ಮೆ ತಳಿಗಳ ಸಂರಕ್ಷಣೆ ಹಾಗೂ ಅವುಗಳ ಅಭಿವೃದ್ಧಿಗೋಸ್ಕರ ಶುರು ಮಾಡಿದ್ದ ಒಂದು ರಾಷ್ಟ್ರವ್ಯಾಪಿ ಕಾರ್ಯಕ್ರಮ ಸರ್. ಅಂದ್ರೆ ಇದು ಪೂರ್ತಿ ದೇಶದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. 2014-17 ಈ ಕಾರ್ಯಕ್ರಮವು ಹೆಸರು ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತಾನೆ ಇತ್ತು ಹಾಗೂ ಇದಕ್ಕಾಗಿ ರಾಷ್ಟ್ರ ಸರ್ಕಾರವು ಆಲ್ಮೋಸ್ಟ್ 500 crore ಅನುದಾನವನ್ನು ಬಿಡುಗಡೆ ಮಾಡಿತ್ತು ಸರ್. 2017 ನಂತರ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಪಶುಧನ್ ವಿಕಾಸ್ ಯೋಜನಾ ಅನ್ನ ಇನ್ನೊಂದು ಕಾರ್ಯಕ್ರಮದ ಅಡಿಯಲ್ಲಿ ಮುಂದುವರಿಸಿಕೊಂಡು ಬಂದಿರುತ್ತಾರೆ. 2026 ಅಂದ್ರೆ ಮುಂದಿನ ವರ್ಷದವರೆಗೂ ಇದಕ್ಕೆ ಟೋಟಲ್ ಆಗಿ 2400 crore ಅನುದಾನವನ್ನು ಈ ಮೀಸಲಿಟ್ಟಿರ್ತಾರೆ ಸರ್. ಈ ಕಾರ್ಯಕ್ರಮದ ಮೇನ್ ಅಥವಾ ಪ್ರಮುಖ ಉದ್ದೇಶಗಳು ಏನಿದಾವೆ ಅಂತಂದ್ರೆ, ನಮ್ಮ ಈಗಾಗಲೇ ಎಲ್ಲರೂ ಗೊತ್ತಿರೋದಂಗೆ ನಮ್ಮ ದೇಶ ಹಾಲು ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿ ಅಂದ್ರೆ ಇಡೀ ಪ್ರಪಂಚದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದೆ ಸರ್. ಆದ್ರೆ ನಮ್ಮ ಏನು ದೇಸಿ ತಳಿಗಳು ಅಥವಾ ನಮ್ಮ ಏನು ಲೋಕಲ್ ಹಸು ಅಥವಾ ಎಮ್ಮೆಗಳು ಇದಾವೆ ಅದರ ಇದು ಸಂತಾನೋತ್ಪತ್ತಿ ಕಮ್ಮಿ ಆಗ್ತಾ ಇದೆ, ಆ ದೇಸಿ ತಳಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಸೊ ಇದನ್ನ ಮನಗಂಡ ಸರ್ಕಾರ ಏನ್ ಮಾಡ್ತು, ಪ್ರಮುಖವಾಗಿ ಬರೀ ದೇಸಿ ಹಾಗೂ ಎಮ್ಮೆಗಳ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ಅದರ ಒಂದು ಪ್ರಾಮುಖ್ಯತೆಯನ್ನು ಹೆಚ್ಚಿಸಲು ಅಥವಾ ಅಭಿವೃದ್ಧಿ ಮಾಡಲು ಈ ಕಾರ್ಯಕ್ರಮವನ್ನು ಶುರು ಮಾಡಿತು ಸರ್. ಸೊ ಇದರ ಪ್ರಮುಖ ಉದ್ದೇಶಗಳು ಏನಿದಾವೆ ಅಂತಂದ್ರೆ, ಉತ್ತಮ ಗುಣಮಟ್ಟದ ಹೋರಿ ಅಥವಾ ಕೋಳಿಗಳ ಕೋಣಗಳು ಏನಿರುತ್ತವೆ ಅವನ್ನ ಸಂತಾನೋತ್ಪತ್ತಿಗೆ ಬಳಸಲು ಪ್ರೋತ್ಸಾಹ ನೀಡುವುದು ಮೊದಲ ಉದ್ದೇಶ ಇರುತ್ತದೆ. ಕೃತಕ ಗರ್ಭಧಾರಣೆ ಅಥವಾ ನಾವೇನು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ, ಅದರಿಂದ ಹಸುಗಳಿಗೆ ಕೃತಕ ಗರ್ಭಧಾರಣೆ ಮಾಡಿಬಿಟ್ಟು ಕರುಗಳು ಹುಟ್ಟಿಸೋದೇನೋ ಕಾರ್ಯಕ್ರಮ ಇದೆ, ಅದರ ಸಬಲೀಕರಣ ಅಂದ್ರೆ ಅದಕ್ಕೆ ಹೆಚ್ಚು ಹೆಚ್ಚು ರೈತರಿಗೆ ಹೆಚ್ಚು ಹೆಚ್ಚು ಪಶುಪಾಲಕರಿಗೆ ಇದರ ಒಂದು ಉಪಯೋಗ ಸಿಗಬೇಕು ಎಂದು ಅದರದ್ದು ಟೆಕ್ನಾಲಜಿ ಮತ್ತೆ ಅದಕ್ಕೆ ಏನು ಸಂಬಂಧಪಟ್ಟ ಫೆಸಿಲಿಟಿಗಳು ಏನಿದಾವೆ ಇದು ಜನಕ್ಕೆ ಮುಟ್ಟಿಸೋಕೆ ಒಂದು ಅದೊಂದು ಇದರದ್ದು ಪ್ರಮುಖ ಉದ್ದೇಶ. ಆಮೇಲೆ ಪ್ರತಿ ರಾಜ್ಯಕ್ಕೊಂದು ಗೋಕುಲ ಗ್ರಾಮ ಸ್ಥಾಪನೆ ಮಾಡುವುದು ಒಂದು ಉದ್ದೇಶ ಇದೆ ಸರ್. ಈ ಮೂರು ಉದ್ದೇಶಗಳ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ, ನಾವೇನು ಸ್ಮಾಲ್ ಸ್ಕೇಲ್ ಫಾರ್ಮರ್ಸ್ ಅಥವಾ ಸಣ್ಣ ರೈತರು ಅಂತ ಕರಿತೀವಿ, ಸಣ್ಣ ಹಿಡುವಳಿದಾರರು ಪಶುಪಾಲನೆಯಲ್ಲಿ ಉತ್ತೇಜನ ನೀಡೋಕೋಸ್ಕರ ಅವರಿಗೋಸ್ಕರನೇ ಒಂದು ಏನಂತಾರೆ ಸ್ವಲ್ಪ ಇನ್ಸೆಂಟಿವ್ ಅಥವಾ ಅವರಿಗೆ ಏನು ಪ್ರೋತ್ಸಾಹ ಧನ ಇರುತ್ತೆ ಆ ತರದು ಇದು ಕೊಡುವ ಒಂದು ಮೇನ್ ಇದರಲ್ಲಿ ಆಬ್ಜೆಕ್ಟಿವ್ ಅಥವಾ ಉದ್ದೇಶಗಳು ಇದಾವೆ ಸರ್. ಇದರಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟಿದ ಒಂದು ಕಚೇರಿಗಳು ಬಂದ್ರೆ ಕರ್ನಾಟಕದಲ್ಲಿ ಏನ್ ಪ್ರತ್ಯೇಕವಾದ ಕಚೇರಿ ಏನಾದರೂ ಸ್ಥಾಪನೆ ಮಾಡಿದಾರ ಸರ್? ಹೇಗೆ ಇದು ಸರ್? ಕರ್ನಾಟಕದಲ್ಲಿ ಇದಕ್ಕೆ ಪ್ರತ್ಯೇಕವಾಗಿ ಕಚೇರಿ ಅಥವಾ ಸಪರೇಟ್ ಕಚೇರಿ ಅಂತ ಏನು ಇಲ್ಲ. ಬಟ್ ನಮ್ಮ ಕರ್ನಾಟಕದ ಸರ್ಕಾರದ ಏನು ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಇದೆ, ಹಾಗೂ ನಮ್ಮ ಯೂನಿವರ್ಸಿಟಿ ಕರ್ನಾಟಕ ವೆಟರ್ನರಿ ಅನಿಮಲ್ ಅಂಡ್ ಫಿಶರೀಸ್ ಅಂತ ಯೂನಿವರ್ಸಿಟಿ ಇದೆ, ನಾವೆಲ್ಲವೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಿದ್ದೀವಿ. ಸೊ ಯಾರೇ ರೈತರಿರುವುದು ಅಥವಾ ಯಾರೇ ಪಶುಪಾಲಕರು ಇರುವುದು, ಅವರು ಈ ಯೋಜನೆ ಬಗ್ಗೆ ಹೆಚ್ಚು ಮಾಹಿತಿ ಬೇಕಾದಲ್ಲಿ ತಾವು ಅವರುಗಳು ಅರ್ಥವಾದ ಒಂದು ಪಶುವೈದ್ಯಕೀಯ ಸಂಸ್ಥೆಗಾದರೂ ಹೋಗ್ಬೋದು ಅಥವಾ ಪಶುವೈದ್ಯಕೀಯ ಕಾಲೇಜು ಅಥವಾ ಯಾವ್ದಾದ್ರು ಒಂದು ನಮ್ಮ ಕಾಲೇಜಿನ ಫಾರ್ಮ್ ಇದ್ದು ಆ ಫಾರ್ಮ್ ವಿಸಿಟ್ ಕೊಟ್ಟರೆ ಅಲ್ಲಿ ಇದಕ್ಕೆ ಬೇಕಾದಂತ ಎಲ್ಲಾ ಮಾಹಿತಿ ಹಾಗೂ ಅವರಿಗೆ ಸಹಾಯ ಸಿಗುತ್ತದೆ. ಈಗ ಪ್ರಾಣಿ ತಳಿಶಾಸ್ತ್ರ ಮತ್ತು ಸಂತಾನೋತ್ಪತ್ತಿ ಈ ಒಂದು ವಿಭಾಗಕ್ಕೆ ಬಂದ್ರೆ ಇದು ಯಾವ ರೀತಿಯಿಂದ ಸಂಬಂಧ ಇದೆ ಸರ್? ಸರ್, ಈ ಪ್ರಾಣಿ ಇದು ತಳಿಶಾಸ್ತ್ರ ಮತ್ತು ಸಂತಾನೋತ್ಪತ್ತಿ ಏನು ವಿಭಾಗ ನಮ್ಮದಿದೆ. ಸೊ ಇದರಲ್ಲಿ ನಾವು ಏನ್ ಮಾಡಿದೀವಿ ಅಂತಂದ್ರೆ, ಕರ್ನಾಟಕದ ಅಮೃತ್ ಮಹಲ್ ತಳಿಗೆ ಅಂತಾನೆ ಲಿಂಗದಹಳ್ಳಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಫಾರ್ಮ್ ಅನ್ನು ಎಸ್ಟಾಬ್ಲಿಷ್ ಮಾಡಿ ಅಲ್ಲಿ ಅಮೃತ್ ಮಹಲ್ ತಳಿಯ ಹೋರಿಗಳನ್ನು ಹಾಗೂ ಹೋರಿ ಕರಗಳನ್ನು ಹಾಗೂ ಈವನ್ ಹಸು ಮತ್ತು ಹಸು ಕರಗಳನ್ನು ಕೂಡ ಅಲ್ಲಿ ಇದು ರೈತರಿಗೆ ಹರಾಜಿನ ಮೂಲಕ ಹಂಚೋದಾಗ್ಲಿ ಅಥವಾ ಇದು ಒಳ್ಳೆ ಸಾಕ್ತಿರೋ ರೈತರಿಂದ ಮತ್ತೆ ಹೋರಿಗಳನ್ನ ಖರೀದಿ ಮಾಡಿ ಅವನ್ನ ಸಂತಾನೋತ್ಪತ್ತಿಗೆ ಬಳಸೋದಾಗ್ಲಿ ಈ ತರ ಕಾರ್ಯಕ್ರಮ ನಡೀತಾ ಇದೆ ಸರ್. ಒಂದು ಮತ್ತೆ ರೈತರಿಗೆ ಸಂತಾನೋತ್ಪತ್ತಿಗೆ ಅನುಕೂಲ ಆಗಲಿ ಅಂತಂದು ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ಅಂತ ಸರ್, ಇಂಗ್ಲಿಷ್ ಅಲ್ಲಿ NAIP ಅಂತ ಕರಿತೀವಿ, ನ್ಯಾಷನಲ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಪ್ರೋಗ್ರಾಮ್ ಅಂತ. ಇದರ ಅಡಿಯಲ್ಲಿ ಕೃತಕ ಗರ್ಭಧಾರಣೆಯನ್ನು ಕಂಪ್ಲೀಟ್ ಆಗಿ ಉಚಿತಗೊಳಿಸಲಾಗಿದೆ ಸರ್. ಉಚಿತ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ಏನಿದೆ ಈಗ 17 ಜಿಲ್ಲೆಗಳಲ್ಲಿ, ಎಂತ ಜಿಲ್ಲೆಗಳಲ್ಲಿ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಏನು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳು ಎಲ್ಲಿ ಪಶುಪಾಲನೆ ಹಿಂದುಳಿದಿದೆ, ಎಲ್ಲಿ ಕೃತಕ ಗರ್ಭಧಾರಣೆ ಶೇಕಡ 50% ಇದು ರೀಚ್ ಆಗ್ತಾ ಇಲ್ಲ, ಅಂತ ಜಿಲ್ಲೆಗಳಲ್ಲಿ ಇದು ಆಲ್ರೆಡಿ ಇದು ಶುರುವಾಗಿದೆ. ಹಾಗೂ ಅಂತ ಇದು 2021-22 ಮೊದಲನೇ ಪ್ರೋಗ್ರಾಮ್ ಅಲ್ಲಿ ಶುರು ಮಾಡಿಕೊಂಡ್ರು, ಈಗ ಗ್ರಾಜುವಲಿ 17 ಡಿಸ್ಟಿಕ್ಗಳಿಗೆ ಬಂದು ತಲುಪಿದೆ. ಇನ್ನು ಕೆಲವು ದಿನಗಳಲ್ಲಿ ಆಲ್ಮೋಸ್ಟ್ ಎಲ್ಲಾ ಡಿಸ್ಟಿಕ್ ಗಳನ್ನು ಇದು ಕವರ್ ಮಾಡ್ತಾರೆ ಸರ್. ಇದರ ಅಡಿಯಲ್ಲಿ ರೈತರಿಗೆ ಒಳ್ಳೆ ಗುಣಮಟ್ಟದ ರೋಗ ರಹಿತ ಅಥವಾ ರೋಗ ಮುಕ್ತವಾದ ಹೋರಿಗಳಿಂದ ಸಂಗ್ರಹಿಸಪಟ್ಟ ವೀರ್ಯವನ್ನು ಉಚಿತವಾಗಿ ಹಸುಗಳಿಗೆ ನೀಡಲಾಗುತ್ತದೆ. ಈಗ ಬೀದರ್ ಜಿಲ್ಲೆಯ ಒಂದು ದೇವಣಿ ತಳಿ ಅಂತ ಹೇಳ್ತೀವಲ್ಲ ನಾವು, ಆಮೇಲೆ ಈ ಒಂದು ಮಲೆನಾಡು ಭಾಗದ ಮಲೆನಾಡು ಗಿಡ್ಡ ತಳಿ ಅಂತ ಹೇಳ್ತೀವಿ, ಜೊತೆಗೆ ಈಗ ಹಳ್ಳಿಕಾರ್ ಅಂತ ನಾವು ಹೇಳ್ತೀವಲ್ಲ ಸರ್, ಸೊ ಇದಕ್ಕೂ ಮತ್ತೆ ಈ ಗೋಕುಲ್ ಮಿಷನ್ಗೂ ಯಾವ ರೀತಿಯಿಂದ ಒಂದು ಸಂಬಂಧ ಮತ್ತೆ ಇದು ಹೇಗೆ ಒಂದು ಇದರ ಒಂದು ಅಭಿವೃದ್ಧಿಗೆ ಕೆಲಸ ಮಾಡುತ್ತೆ ಸರ್? ಇದು ಸರ್ ಈಗ ನೀವು ಹೇಳಿದ ಹಾಗೆ ದೇವಣಿ ತಳಿ ಏನು ಬೀದರ್ ಪ್ರಾಂತ್ಯದ ಅಥವಾ ನಮ್ಮ ಈ ಕಲ್ಯಾಣ ಕರ್ನಾಟಕ ಪ್ರಾಂತ್ಯದ ತಳಿ ಆಗಿದೆ ಸರ್. ಸೊ ಆ ತಳಿಯ ಒಂದು ಬೆಳವಣಿಗೆಗಾಗಿ ಅಥವಾ ತಳಿಯ ಸಂರಕ್ಷಣೆಗಾಗಿ ನಮ್ಮ ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಎಂಬ ಇದು ಕ್ಷೇತ್ರದಲ್ಲಿ ಒಂದು ಕೃತಕ ಗರ್ಭಧಾರಣೆ ಸಂಸ್ಥೆ ಇದೆ, ಫ್ರೋಜನ್ ಸೆಮಿಸ್ಟ್ರೇಷನ್ ಇದೆ. ಈ ಹೋರಿಗಳ ಒಂದು ಒಳ್ಳೆ ತಳಿಯ ಹೋರಿಗಳನ್ನು ದೇವಣಿ ತಳಿಯ ಹೋರಿಗಳನ್ನು ಸಾಕಿ ಅದರಿಂದ ಪ್ರೊಡ್ಯೂಸ್ ಮಾಡಲಾದ ವೀರ್ಯ ನಳಿಕೆಗಳನ್ನು ಅಥವಾ ಫ್ರೋಜನ್ ಸೆಮಿಸ್ಟ್ರಾಸ್ ಗಳನ್ನು ಇಡೀ ಕಲ್ಯಾಣ ಕರ್ನಾಟಕ ರಾಜ್ಯಾದ್ಯಂತ ಹಂಚಲಾಗುತ್ತದೆ. ಇದರಿಂದ ಏನಾಗ್ತಿದೆ ಅಂತಂದ್ರೆ ಎಲ್ಲ ದೇವಣಿ ತಳಿ ಸಾಕುತ್ತಾ ಇರುವ ರೈತರಿಗೆ ದೇವಣಿ ತಳಿಯ ಒಳ್ಳೆ ಕ್ವಾಲಿಟಿ ಇರುವ ಹಾಗೂ ದೇವಣಿ ತಳಿ ಹೋಲುವಂತ ಕರುಗಳನ್ನೇ ಹುಟ್ಟುವಂತ ಸೆಮೆನ್ ಅಥವಾ ವೀರ್ಯವನ್ನು ನೀಡ್ತಾ ಇದ್ದಾರೆ. ಇದು ಮೊದಲನೇ. ಆಮೇಲೆ ಎರಡನೇದ ಏನಾಗ್ತಿದೆ ಅಂತಂದ್ರೆ ಇದೇ ರಾಷ್ಟ್ರೀಯ ಗೋಕಲ್ ಮಿಷನ್ ಅಡಿಯಲ್ಲೇ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಇನ್ನೊಂದು ಸ್ಕೀಮ್ ಇದೆ ಸರ್. ಸ್ಕೀಮ್ ಅಲ್ಲಿ ಯಾರಾದ್ರೂ ಹೈನುಗಾರಿಕೆ ಮಾಡಬೇಕು, ದೇಸಿ ತಳಿಗಳನ್ನ ಸಾಕಬೇಕು ಅಥವಾ ದೇಸಿ ತಳಿಗಳಿಂದನೇ ಅವ್ರಿಗೆ ಏನದು ತಮ್ಮ ಜೀವನೋಪಾಯ ಕಂಡುಕೊಳ್ಳಬೇಕು ಅನ್ನೋರಿಗೆ ಅವ್ರಿಗೆ ಇದು ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಸಬ್ಸಿಡಿಯಿಂದ ಆಲ್ಮೋಸ್ಟ್ 30-40 ಲಕ್ಷದವರೆಗೆ ಅವ್ರಿಗೊಂದು ಡೈರಿ ಫಾರ್ಮ್ ಶುರು ಮಾಡಕ್ಕೆ ಅಥವಾ ಹೈನುಗಾರಿಕೆ ಘಟಕ ಶುರು ಮಾಡಕ್ಕೆ ಪ್ರೋತ್ಸಾಹ ನೀಡುವ ಇದೊಂದು ಸ್ಕೀಮ್ ಇದೆ ಸರ್. ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂಡರಲ್ಲೇ ಇದನ್ನು ಇದೆ ಸರ್. ಈಗ ಮಲೆನಾಡು ಗಿಡ್ಡ ತಳಿಯ ಒಂದು ಸಂರಕ್ಷಣೆಗೆ ಬಂದ್ರೆ ಆಮೇಲೆ ಇದರ ಒಂದು ಅಭಿವೃದ್ಧಿಗೆ ಯಾವ ರೀತಿಯಿಂದ ಇದು ಸಹಕಾರಿಯಾಗಿದೆ ಸರ್? ಸರ್, ಮಲೆನಾಡು ಗಿಡ್ಡಕ್ಕೋಸ್ಕರ ಅಂತಾನೆ ಮಲೆನಾಡು ಗಿಡ್ಡ ತಳಿಯ ಹೋರಿಗಳನ್ನು ಧಾರವಾಡದಲ್ಲಿರುವ ನಮ್ಮ ಕೃತಕ ಗರ್ಭಧಾರಣೆ ಕೇಂದ್ರದಲ್ಲಿ ಹಾಗೂ ಬೆಂಗಳೂರಲ್ಲಿ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆ ಇದೆ, ಅಲ್ಲಿ ಮಲೆನಾಡು ಗಿಡ್ಡ ಹೋರಿಗಳನ್ನು ಉತ್ಕೃಷ್ಟ ತಳಿ ಅಂದ್ರೆ ಹೈ ಕ್ವಾಲಿಟಿ ಮಲೆನಾಡು ಗಿಡ್ಡ ತಳಿ ಹೋರಿಗಳನ್ನು ಸಾಕ್ತಾ ಇದ್ದಾರೆ. ಇಲ್ಲಿಂದ ಇದು ಸೆವೆನ್ ಸ್ಟ್ರಾಸ್ ಅಥವಾ ವೀರ ನಕೆಗಳನ್ನು ಕಲೆಕ್ಟ್ ಮಾಡಿ ಏನು ಶಿವಮೊಗ್ಗ ಸುತ್ತಮುತ್ತಲು ಅಥವಾ ಮಲೆನಾಡು ಗಿಡ್ಡ ಜಾನುವಾರುಗಳು ಏನು ಸಿಗ್ತಾವಲ್ಲ ಆ ಎಲ್ಲ ಪ್ರಾಂತ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಅದನ್ನ ಇದು ಉಚಿತವಾಗಿ ಹಂಚ್ತಾ ಇದ್ದಾರೆ ಸರ್. ಮಡಕೆ ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ಹಳ್ಳಿಕಾರ್ ತಳಿಯ ಒಂದು ಸಂರಕ್ಷಣೆಗೆ ಮತ್ತೆ ಅದರ ಅಭಿವೃದ್ಧಿಗೆ ಹಳ್ಳಿಕಾರ್ ತಳಿಗೂ ಸಹ ಬೆಂಗಳೂರು ಹೆಸರುಘಟ್ಟ ಸಂಸ್ಥೆ ಇದೆ, ಹೆಸರುಘಟ್ಟದಲ್ಲಿ ಸ್ಟೇಟ್ ಲೈಫ್ ಸ್ಟಾಕ್ ಬ್ರೀಡಿಂಗ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ ಸಂಸ್ಥೆ ಇದೆ ಸರ್. ಸೊ ಅಲ್ಲಿ ಹಳ್ಳಿಕಾರ್ ತಳಿಯ ಗೋರಿಗಳ ವೀರ್ಯ ಸಂಕಲನ ಮತ್ತು ವೀರ್ಯ ಇದು ಕಲೆಕ್ಷನ್ ನಡೆಯುತ್ತೆ ಸರ್. ಸೊ ಅಲ್ಲಿಂದ ಇದು ಎಲ್ಲಾ ಸ್ಟೇಟ್ ಮತ್ತು ಎಲ್ಲೆಲ್ಲಿ ಹಳ್ಳಿಕಾರ್ ತಳಿಯ ಏನಾದ್ರು ಡಿಮ್ಯಾಂಡ್ ಇದೆ ಅಥವಾ ಬೇಡಿಕೆ ಇದೆ ಆ ಎಲ್ಲಾ ಜಿಲ್ಲೆಗಳಿಗೂ ವೀರ್ಯ ನಡತೆಗಳನ್ನು ಅಲ್ಲಿಂದ ಸರಬರಾಜು ಮಾಡುತ್ತಿದ್ದಾರೆ ಮೊದಲನೇದು. ಮತ್ತೆ ಇನ್ನೊಂದೇನಂದ್ರೆ ಹಳ್ಳಿಕಾರರು ಆಲ್ಮೋಸ್ಟ್ ಈಗ ಪ್ರತಿ ಪೂರ್ತಿ ನಮ್ಮ ರಾಜ್ಯದಲ್ಲೇ ಫೇಮಸ್ ಆಗಿದೆ ಸರ್. ಹಳ್ಳಿಕಾರ ಎಲ್ಲಾ ಜನಕ್ಕೂ ಗೊತ್ತು ಹಳ್ಳಿಕಾರ ಅಮೃತ್ಮಾಲ್ ಎಂತ ತಳಿಗಳು ಇದಾವೆ ಅಂತಂದ್ರೆ ಯಾರು ಕರ್ನಾಟಕದವರು ಇದು ಪಶುಪಾಲನೆಯಲ್ಲಿ ಯಾರು ತೊಡ್ಕೊಂಡಿದ್ದಾರೆ ಯಾರು ಇನ್ವಾಲ್ವ್ ಸೊ ಅವರಿಗೆ ಹಳ್ಳಿಕಾರ ಅಮೃತ್ಮಾಲ್ ತಳಿ ಬಗ್ಗೆ ಗೊತ್ತೇ ಇರೋದಕ್ಕೆ ಚಾನ್ಸೇ ಇಲ್ಲ. ಸೊ ಅಂತರ್ಗೋಸ್ಕರ ಹಳ್ಳಿಕಾರ ತಳಿಯ ಏನು ಗೋರಿ ಅಥವಾ ಕರುಗಳಿದಾವೆ ಅವನ್ನ ವರ್ಷಕ್ಕೆ ಒಂದು ಸಲ ನಮ್ಮ ಏನು ಹಳ್ಳಿಕಾರ ಫಾರ್ಮ್ ಇದೆ ನಮ್ಮ ಅನಿಮಲ್ ಹಸ್ಬೆಂಡ್ರಿ ಫಾರ್ಮ್ ಇದೆ. ಸೊ ಅಲ್ಲಿ ಒಳ್ಳೆ ತಳಿಯ ಹಳ್ಳಿಕಾರ ಗೋರಿಗಳ ಹರಾಜು ನಡೆಯುತ್ತೆ, ಕರುಗಳ ಹರಾಜು ನಡೆಯುತ್ತೆ. ಅಲ್ಲಿ ರೈತರು ಹೋಗಿ ನಮಗೆ ಬೇಕಾದ ಕರುಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಖರೀದಿ ಮಾಡಿಕೊಂಡು ಬರಬಹುದು. ಒಟ್ಟಾರೆಯಾಗಿ ಈ ಒಂದು ರಾಷ್ಟ್ರೀಯ ಗೋಕುಲ್ ಮಿಷನ್ ನ ಒಂದು ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಕೊನೆಯದಾಗಿ? ಸರ್, ರಾಷ್ಟ್ರೀಯ ಗೋಕುಲ್ ಮಿಷನ್ ಏನಿದೆ ಇದರಿಂದ ನಮ್ಮ ಕರ್ನಾಟಕಕ್ಕೆ ಬಹಳನೇ ಉಪಯೋಗ ಆಗಿದೆ ಸರ್. ಈಗ ನಾನು ಆಗ್ಲೇ ಹೇಳದ ಲಿಂಗದಹಳ್ಳಿ ಅನ್ನೋ ಚಿಕ್ಕಮಂಗಳೂರಲ್ಲಿ ರಾಷ್ಟ್ರೀಯ ಗೋಕುಲ್ ಗ್ರಾಮವನ್ನು ಸ್ಥಾಪನೆ ಮಾಡಿ ಅಲ್ಲಿ ಅಮೃತ್ಮಾನ್ ತಳಿಯ ಬಹಳ ಒಂದು ಒಳ್ಳೆ ಇದು ಇಂಪ್ರೂವ್ಮೆಂಟ್ ಅಥವಾ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇದೆ. ಆಮೇಲೆ ನಿಮಗೆ ತಿಳಿದಿರೋ ಹಾಗೆ ಪಶುಪಾಲನಾ ಇಲಾಖೆಯಿಂದ ಪಶು ಸಂಜೀವಿನಿ ಅಂತ ಆಂಬುಲೆನ್ಸ್ ಸರ್ವಿಸ್ ಶುರು ಮಾಡಿದ್ದಾರೆ ಸರ್. ಸೊ ಯಾವ್ದೇ ಏನೋ ರೈತರಿಗೆ ಕಷ್ಟ ಇರ್ತಲ್ಲಿ ತಮ್ಮ ಹಸುಗಳಿಗೆ ಅಥವಾ ಯಾವ್ದೇ ಒಂದು ಪ್ರಾಣಿಗೆ ಕಷ್ಟ ಇರ್ತಲ್ಲಿ ಆರೋಗ್ಯ ಕೆಟ್ಟಾಗ 1962 1962 ಸಂಖ್ಯೆಗೆ ಕಾಲ್ ಮಾಡಿದ್ರೆ ಮನೆ ಮುಂದೆನೆ ಬಂದು ಟ್ರೀಟ್ಮೆಂಟ್ ಮಾಡುವ ವ್ಯವಸ್ಥೆ ಚಿಕಿತ್ಸೆ ನೀಡುವ ವ್ಯವಸ್ಥೆ ಶುರುವಾಗಿದೆ. ಸೊ ಈ ಪಶು ಸಂಜೀವಿನಿ ಆಂಬುಲೆನ್ಸ್ ಗಳು ಏನಿದಾವೆ ಇವು ಕೂಡ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಡಿಯಲ್ಲೇ ಸ್ಪಾನ್ಸರ್ ಆಗಿ ಅಥವಾ ಅವರ ಪ್ರಯೋಜನೆ ಮೇಲೆಗೆನೆ ಇದು ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂಡರ್ ಅಲ್ಲೇ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಸರ್. ಇವೆರಡು ಬಹಳ ಇಂಪಾರ್ಟೆಂಟ್ ಏನಂತಾರೆ ಮೈಲ್ ಸ್ಟೋನ್ ಗಳು ಆಗಿದಾವೆ. ಅದಲ್ಲದೆ ಇನ್ನು ಏನಾಗಿದೆ ಅಂತಂದ್ರೆ ರೈತರಿಗೆ ಅನುಕೂಲ ಆಗಲು ಕೇಂದ್ರ ಸರ್ಕಾರವು ಈ ಪಶು ಹಾತ್ ಅಂತ ಒಂದು ವೆಬ್ಸೈಟ್ ಶುರು ಮಾಡಿದೆ. ಯಾರಾದ್ರೂ ಸ್ವಲ್ಪ ಸ್ಮಾರ್ಟ್ ಫೋನ್ ಯೂಸ್ ಮಾಡುವಂತ ರೈತರು ಅಥವಾ ಪಶುಪಾಲಕರು ಇದ್ರೆ ಈ ಪಶು ಹಾತ್ ಅನ್ನೋ ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ರೆ ಅವರಿಗೆ ಬರೀ ಕರ್ನಾಟಕದಷ್ಟೇ ಅಲ್ಲ ಇಡೀ ದೇಶಾದ್ಯಂತ ಯಾವುದೇ ತಳಿಯ ಒಂದು ಒಳ್ಳೆ ಹಸು ಆಗಿರ್ಬೋದು, ಗೋರಿ ಆಗಿರ್ಬೋದು, ಕೋಣ ಆಗಿರ್ಬೋದು, ಎಮ್ಮೆ ಆಗಿರ್ಬೋದು ಅದನ್ನು ಖರೀದಿ ಮಾಡಲು ಮತ್ತು ಅವರು ಈ ನಮ್ಮ ರೈತರ ಬಳಿ ಇದ್ರೆ ಅದನ್ನು ಮಾರಲು ಸಹ ಒಂದು ಪ್ಲಾಟ್ಫಾರ್ಮ್ ಅಥವಾ ಒಂದು ವೇದಿಕೆ ಸಿಕ್ಕ ಹಾಗೆ ಆಗಿದೆ. ಸೊ ಯಾರಾದ್ರೂ ಈಗ ಚೀರ್ ಅನಿಮಲ್ ತರಬೇಕು ಅಂತಿರ್ತಾರೆ ಅಥವಾ ಸಾಹಿವಾಲ್ ಹಸು ತರಬೇಕು ಅಂತಿರ್ತಾರೆ ಅವ್ರಿಗೆ ಯಾರನ್ನು ಭೇಟಿ ಮಾಡಬೇಕು, ಯಾವ ರಾಜ್ಯಕ್ಕೆ ಹೋದ್ರೆ ಸಿಗುತ್ತೆ ಅನ್ನೋದು ಇನ್ಫಾರ್ಮೇಶನ್ ಇರೋದಿಲ್ಲ. ಸೊ ಆ ತರದವರು ಈ ಪಶು ಹಾತ್ ಅನ್ನೋ ಈ ವೆಬ್ಸೈಟ್ ಹೋದ್ರೆ ಸೊ ಯಾವ ತಳಿಯ ಇದು ಪ್ರಾಣಿಗಳು ಅಥವಾ ಯಾವ ತಳಿಯ ಹಸುಗಳು ಕೋಣಗಳು ಎಲ್ಲಿ ಸಿಗುತ್ತವೆ ಅವು ಅಂದಾಜು ಮೊತ್ತ ಏನಿದೆ ಅಥವಾ ನಮ್ಮಲ್ಲಿ ಇರುವ ಇದು ಹಸು ಅಥವಾ ಒಳ್ಳೆ ತಳಿಯ ಒಂದು ಎಮ್ಮೆ ಕೋಣ ಇತ್ತು ಅಂದ್ರೆ ಅದನ್ನ ಮಾರಲು ಸಹ ಈ ಪಶು ಹಾತ್ ಒಂದು ಹೆಲ್ಪ್ ಆಗುತ್ತೆ ಸರ್. ಆಮೇಲೆ ಇದೇ ತರ ಈ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಲ್ಲಿ ಇನ್ನೊಂದು ಏನಾಗಿದೆ ಅಂದ್ರೆ 2021 ಇಸ್ವಿಯಿಂದ ಪ್ರತಿ ವರ್ಷ ರಾಷ್ಟ್ರೀಯ ಗೋಪಾಲ ರತ್ನ ಪುರಸ್ಕಾರ ಅಂತ ಅವಾರ್ಡ್ ಕೊಡ್ತಾ ಇದ್ದಾರೆ. ಈ ರಾಷ್ಟ್ರೀಯ ಗೋಪಾಲ ರತ್ನ ಪುರಸ್ಕಾರ ಅವಾರ್ಡ್ ಅಡಿಯಲ್ಲಿ 3 ಕ್ಯಾಟಗರಿ ಇರ್ತದೆ ಸರ್. ಒಂದು ಬೆಸ್ಟ್ ಡೈರಿ ಫಾರ್ಮರ್ ಅಂದ್ರೆ ಅತ್ಯುತ್ತಮ ಹೈನು ಇದು ರೈತರು ಹೈನುಗಾರಿಕೆಯಲ್ಲಿ ತೊಡ್ಕೊಂಡಿರುವ ರೈತರು. ಇನ್ನೊಂದು ಬೆಸ್ಟ್ ಡೈರಿ ಇನ್ಸ್ಟಿಟ್ಯೂಷನ್ ಯಾವ್ದಾದ್ರು ಒಂದು ಸಂಸ್ಥೆ ಯಾವ್ದು ಹೈನುಗಾರಿಕೆಯಲ್ಲಿ ಇದು ತೊಡ್ಕೊಂಡಿದೆ ಅದು. ಮತ್ತೆ ಇನ್ನೊಂದು ಬೆಸ್ಟ್ ಅನಿಮಲ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನಿಷಿಯನ್ ಅಂದ್ರೆ ಅತ್ಯುತ್ತಮ ಕೃತಕ ಗರ್ಭಧಾರಣೆ ತಂತ್ರಜ್ಞ. ಸೊ ಇದೇನು ಕೃತಕ ಗರ್ಭಧಾರಣೆ ಮಾಡುವುದೇನಿದೆ ಅದು ಯಾರು ಅತಿ ಒಂದು ವರ್ಷದಲ್ಲಿ ಅತಿ ಹೆಚ್ಚು ಕೃತಕ ಗರ್ಭಧಾರಣೆಯನ್ನು ಮಾಡಿರುತ್ತಾರೆ ಅಂತ ತಂತ್ರಜ್ಞ ಅಥವಾ ಟೆಕ್ನಿಷಿಯನ್ ಗೆ ಅವಾರ್ಡ್ ಕೊಡ್ತಾರೆ ಸರ್. ಈ ಅವಾರ್ಡ್ ಫಸ್ಟ್ ಪ್ರೈಸ್ ಗೆ 500,000 ರೂಪಾಯಿ ಬಹುಮಾನ, ಎರಡನೇ ಪ್ರೈಸ್ ಗೆ 300,000 ರೂಪಾಯಿ ಬಹುಮಾನ ಹಾಗೂ ಮೂರನೇ ಪ್ರೈಸ್ ಗೆ 200,000 ರೂಪಾಯಿ ಬಹುಮಾನ ಇರುತ್ತೆ. ಅಂಡ್ 2021 ಪ್ರತಿ ಸಾಲ ಅಂದ್ರೆ 2024 ನಾಲ್ಕು ವರ್ಷ ಕೂಡ ನಮ್ಮ ಕರ್ನಾಟಕದ ಯಾವ್ದಾದ್ರು ಒಂದು ಏನು ಹಾಲು ಉತ್ಪಾದನೆ ಕೋಆಪರೇಟಿವ್ ಸೊಸೈಟಿ ಅಥವಾ ಹಾಲು ಉತ್ಪಾದನೆ ಸಂಘ ಅಂತ ಹೇಳ್ತೀವಿ ಸರ್ ನಮ್ಮ ಕೆಎಂಎಫ್ ಕಡೆಯಿಂದ ಇದು ಪ್ರೈಸ್ ತಗೊಂತಾನೆ ಬಂದಿದ್ದಾರೆ ಸರ್. ಫಾರ್ ಎಕ್ಸಾಂಪಲ್ 2021 ಮೈಸೂರು ಜಿಲ್ಲೆಯ ಹಲಗೂರು ಹಾಲು ಉತ್ಪಾದನಾ ಸೊಸೈಟಿ ಅಥವಾ ಹಾಲು ಉತ್ಪಾದನಾ ಸಂಘ ಇವರು ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ ಸರ್. ಆಮೇಲೆ 2022 ಅರಕೆರೆ ಸೊಸೈಟಿ ಅಥವಾ ಅರಕೆರೆ ಏನು ಹಾಲು ಉತ್ಪಾದನಾ ಸಂಸ್ಥೆ ಇದು ಮಂಡ್ಯ ಡಿಸ್ಟಿಕ್ ಇಂದ ಇವರು ಎರಡನೇ ಪ್ರೈಸ್ ತಗೊಂಡಿರ್ತಾರೆ. ಹಾಗೂ ಸೇಮ್ 2023 ಮತ್ತೆ ಮಂಡ್ಯ ಡಿಸ್ಟಿಕ್ ಇಂದ ಹೊಸೂರು ಟಿಎನ್ ಹೊಸೂರು ಅನ್ನೋ ಒಂದು ಏನು ಗ್ರಾಮ ಇದೆ. ಆ ಗ್ರಾಮದ ಹಾಲು ಉತ್ಪಾದಕರ ಸೊಸೈಟಿ ಎರಡನೇ ಪ್ರೈಸ್ ತಗೊಂಡಿರುತ್ತೆ. ಹಾಗೂ ಇತ್ತೀಚೆಗೆ 2024 ಬಾಗಲಕೋಟೆ ಡಿಸ್ಟಿಕ್ನ ಬಿಸನಾಳ್ ಗ್ರಾಮ ಪಂಚಾಯತ್ ಅಂತ ಇದೆ ಸರ್, ಈ ಬಿಸನಾಳ್ ಗ್ರಾಮ ಪಂಚಾಯತ್ ಇವರು ಫಸ್ಟ್ ಪ್ರೈಸ್ ತಗೊಂಡಿರ್ತಾರೆ ಸರ್, ಅಂದ್ರೆ 5 ಲಕ್ಷ ರೂಪಾಯಿ ಬಹುಮಾನ ತಗೊಂಡಿರ್ತಾರೆ. ಅಂತ ಒಂದು ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಏನಂದ್ರೆ, ಈ ಬಾಗಲಕೋಟೆ ಹಿಂದೆ ಉತ್ತರ ಕರ್ನಾಟಕದ ಒಂದು ಡಿಸ್ಟಿಕ್ ಆಗಿರೋದ್ರಿಂದ ಇಲ್ಲಿ ಹೈನುಗಾರಿಕೆ ಅಥವಾ ಏನದು ಪಶುಸಂಗೋಪನೆ ಚಟುವಟಿಕೆಗಳು ಕಮ್ಮಿನೇ ಸರ್. ಇಂತಹ ಒಂದು ರೀಜನ್ ಅಥವಾ ಇಂತಹ ಒಂದು ಕ್ಷೇತ್ರದ ಒಂದು ಸೊಸೈಟಿ ರಾಷ್ಟ್ರ ಮಟ್ಟದಲ್ಲಿ ಇಡೀ ಇಂಡಿಯಾದ ಬೇರೆ ಎಲ್ಲಾ ಸ್ಟೇಟ್ ಜೊತೆಗೆ ಕಂಪೀಟ್ ಮಾಡಿ ಅಲ್ಲಿ ಫಸ್ಟ್ ಪ್ರೈಸ್ ತಗೊಂಡು ಬರುತ್ತೆ ಅಂತಂದ್ರೆ, ಇದು ರಾಷ್ಟ್ರೀಯ ಗೋಕುಲ್ ಮಿಲ್ನ ಏನು ಒಂದು ರಿಸಲ್ಟ್ ಸರ್, ಇದರದ್ದು ಫ್ರೂಟ್ಫುಲ್ ಎಫೆಕ್ಟ್ ಇಂದಾನೇ ಈ ಅವಾರ್ಡ್ ಬಂದಿರುತ್ತೆ. ಸೊ ಬಿಸನಾಳ್ ಗ್ರಾಮ ಪಂಚಾಯಿತಿ ಫಸ್ಟ್ ಪ್ರೈಸ್ ಬಂದಿದೆ ಸರ್ ಬಾಗಲಕೋಟೆ ಡಿಸ್ಟಿಕ್ 2024. ಈ ಪ್ರೈಸ್ ಅನ್ನು ಪ್ರತಿ ವರ್ಷದ 26 ನವೆಂಬರ್ ಅಂದ್ರೆ ಏನು ರಾಷ್ಟ್ರೀಯ ಹೈನುಗಾರಿಕೆ ದಿನ ಇದು ಆಚರಿಸ್ತಾರೆ, ಅಲ್ಲಿ ಡೆಲ್ಲಿಯಲ್ಲಿ ಅವಾರ್ಡ್ ಕೊಡ್ತಾರೆ ಸರ್. ಸೊ ಈ ಸಲ 2024 ಬಿಸನಾಳ್ ಗ್ರಾಮ ಪಂಚಾಯಿತಿಗೆ ಈ ಪ್ರೈಸ್ ಬಂದಿದೆ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ತಿಳಿಸಿ ಸರ್. 9538 6653 28. ಸೊ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ 9538 6653 28. ಧನ್ಯವಾದ ಸರ್. ಇದುವರೆಗೆ ತಾವು ಈ ರಾಷ್ಟ್ರೀಯ ಗೋಕುಲ್ ಮಿಷನ್ ನ ಕಿರುಪರಿಚಯ, ಆರಂಭ ಯಾವಾಗಾಯ್ತು, ಉದ್ದೇಶ, ಗುರಿ, ಸಾಧನೆ, ಚಟುವಟಿಕೆಗಳ ಬಗ್ಗೆ ಸಂಪೂರ್ಣ ಒಂದು ಕಡಿಮೆ ಸಮಯದಲ್ಲೇ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ನಮಸ್ಕಾರ ಹಾಗೂ ಧನ್ಯವಾದ ಸರ್. ಇದುವರೆಗೂ ರಾಷ್ಟ್ರೀಯ ಗೋಕುಲ್ ಮಿಷನ್ ಕುರಿತು ಬೀದರ್ನ ಪಶುವೈದ್ಯಕೀಯ ಮಹಾವಿದ್ಯಾಲಯ, ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಪ್ರಾಣಿ ತಳಿಶಾಸ್ತ್ರ ಮತ್ತು ಸಂತಾನೋತ್ಪತ್ತಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎನ್ ಆನಂದ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಇದುವರೆಗೂ ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ಇನ್ನು ಮುಂದೆ ಕೇಳಿ, ಕಡೂರು ತಾಲೂಕು ಚಿಕ್ಕಬಾಸೂರಿನ ಶ್ರೀಮತಿ ಚೌಡಮ್ಮ ಹಾಗೂ ತಂಡದವರಿಂದ ಮೈಲಾರಲಿಂಗಸ್ವಾಮಿ ಪದಗಳು. ಎಂತ ಬರುವಾನೆ ಮೈಲಾರಲಿಂಗ, ಎಂತ ಚಲುವಾನೆ, ಎಂತ ಬರುವಾನೆ ಮೈಲಾರಲಿಂಗ, ಎಂತ ಚಲುವಾನೆ. ನಂಗೆ ಮಳೆ ನಿನ್ನ ಗಂಡೆಲ್ಲಿ ಗೋದಾನೆ, ಉಂಡಿಗೋಗವರೇ ಬರಲಿಲ್ಲ, ಎಂತ ಬರುವಾನೆ ಮೈಲಾರಲಿಂಗ, ಎಂತ ಚಲುವಾನೆ ಬರುವಾನೆ ಮೈಲಾರಲಿಂಗ, ಎಂತ ಚಲುವಾನೆ. ಗಂಡಿಗೆ ಹೋದರೆ ಬರಲಿಲ್ಲ ಮೈಲಾರಲಿಂಗ, ಗುಂಡಳ್ಳೆ ನಿನ್ನ ಏಗರತಿಯ, ಎಂತ ಚಲುವಾನೆ ಮೈಲಾರಲಿಂಗ, ಎಂತ ಗುರುವಾನೆ ಚಲುವಾನೆ ಮೈಲಾರಲಿಂಗ, ಎಂತ ಗುರುವಾನೆ. ಮಳೆ ನಿನ್ನ ಗಂಡೆಲ್ಲಿ ಗೋದಾನೆ, ಮುಸ್ಲದ ಮರಣಿಯೇ ಒಳಗಿಲ್ಲ, ಎಂತ ಗುರುವಾನೆ ಮೈಲಾರಲಿಂಗ, ಎಂತ ಚಲುವಾನೆ ಗುರುವಾನೆ ಮೈಲಾರಲಿಂಗ, ಎಂತ ಚಲುವಾನೆ. ಬಂಡವಾದ ಭರಣಿ ಒಳಗಿಲ್ಲ, ಮಾಳವ್ವ ದಂಡಿಗೋಗವನೇ ಬರಲಿಲ್ಲ, ಎಂತ ಗುರುವಾನೆ ಮೈಲಾರಲಿಂಗ, ಎಂತ ಚಲುವಾನೆ ಗುರುವಾನೆ ಮೈಲಾರಲಿಂಗ, ಎಂತ ಚಲುವಾನೆ. ಹೀಗೆ ಹೋದರೆ ಬರಲಿಲ್ಲ ಮೈಲಾರಯ್ಯ, ಬಂಡೊಳ್ಳೆ ನಿನ್ನ ಗಾರತಿಯ, ಎಂತ ಗುರುವಾನೆ ಮೈಲಾರಲಿಂಗ, ಎಂತ ಚಲುವಾನೆ ಗುರುವಾನೆ ಮೈಲಾರಲಿಂಗ, ಎಂತ ಚಲುವಾನೆ. ಗಂಡೊಳ್ಳೆನೆ ನಿನ್ನ ಗರತಿ ಅಣಿಯ ಮೇಲೆ ಭಂಡಾರವಾಗಿಯೇ ಒಳೋದಾನೆ, ಎಂತ ಗುರುವಾನೆ ಮೈಲಾರಲಿಂಗ, ಎಂತ ಚಲುವಾನೆ ಗುರುವಾನೆ ಮೈಲಾರಲಿಂಗ, ಎಂತ ಚಲುವಾನೆ. ಅತ್ತಿಯನೆ ಬರುವ ಕೆತ್ತಿ ದೋಣಿಯ ಮಾಡಿ, ಅದು ಮಕ್ಕಾರೇಯೇ ಅದ ಮಾಡಿ, ಎಂತ ಗುರುವಾನೆ ಮೈಲಾರಲಿಂಗ, ಎಂತ ಚಲುವಾನೆ ಗುರುವಾನೆ ಮೈಲಾರಲಿಂಗ, ಎಂತ ಚಲುವಾನೆ. ಸಾಕಾ ಕರೇ ಅದ ಮಳಿ ಮೈಗವ್ವ ನೋಗುಸೆ ನಿನ್ನ ಏ ಪುರುಷನ ಎಂತ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಗಬ್ಬರು ಸೇನೆ ನಿನ್ನ ಪುರುಷ ಮರ್ಯಾರೈನ ಕುಗ್ಗರಿಗಿದ್ದೇವಾಯೇ ಕಲಿ ಸಾಕೆ ಎಂತ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಗರಿಗೆ ಏ ದೇವ ಕಲಿ ಸಾಕ ಮೈಲಾರಯ್ಯ ಕೀರ್ತಿಲ್ಲ ನಿಂದ ಏ ಗೋದಿ ಗೊರ ಎಂತ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಅತ್ತೆಯನೆ ಮರವ ಕೆತ್ತು ಗಿಡ್ಡೆಯ ಕಟ್ಟಿ ಅಂತ ಅಂತರಕ್ಕೆ ಕೋಣಿದಾಡಿ ಎಂತ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಅಂತಾನೆ ಅಂತರಕ್ಕೆ ಕಡುದಾಡಿ ವಾಗ್ಗಾರು ಸುಂಕ್ವಾರ ನನ್ನ ಏ ಪವಳೆಯ ಎಂತ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಸುಬರ್ಯಾನೆ ನನ್ನ ಪವಳಿ ಬಾಗಿಲ ಮುಂದೆ ಕಣ್ಣು ಸಾಕ್ತಾವ ಏ ಮೇಲುವಾಕೆ ಎಂತ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಯಾನೆ ಮರವ ಒತ್ತಿಯಾನೆ ಮರವ ಕೆತ್ತಿ ಲಿಂಗ ಎಂತ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಒತ್ತಿಯಾನೆ ನಂಗೆ ಒತ್ತಿ ಕೊಳೆಯ ಕಟ್ಟಿ ಎಂತ ಅಂತರಕ್ಕೆ ಕೋಣೋದಾಡಿ ಎಂತ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಅಂತಾನೆ ಅಂತರಕ್ಕೆ ಕೊಡುದಾಡಿ ವಾಗ್ಗಾರು ಸುತ್ತು ಬರ್ರ ನನ್ನ ಏ ಪವಳಿಯ ಎಂತ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬರ್ಯೋನೆ ನನ್ನ ಪವಳಿ ಬಾಗಿಲ ಮುಂದೆ ಗಣ್ಣು ಸಕ್ಕಾರೆ ಅದ ಮಾಡಿ ಎಂತ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಒಂಬತ್ತನೇ ದಿವಸ ಉಪವಾಸ ಗೋಜಾರಿ ಗಿಳಂಗದ ಮೇಲೆ ಏವರು ತಾನೆ ಎಂತ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬಿಳಕುದುರೆಯ ಮೇಲೆ ಬರುವ ನಿಲಾರಯ್ಯ ಚಕ್ರ ಕೊಡಿಲಿಡದು ಎಂತ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಗೊರವಾನೆ ಮೈಲರ ಲಿಂಗ ಎಂತ ಭೂ ಚಕ್ರ ಕೊಡೆ ನಿಡದು ಮೂಜಾರಿ ಕಾರ್ಮಿಕ ಬಯಲಿಗೆ ಏ ವರುದಾನೆ ಎಂತ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಸದ್ದನೆ ಗುಡನೆ ಗೆದ್ದನು ಏರ್ಯಾನೆ ತಿಳಿಯ ನುಡಿದೋ ಏಗಿಳಿದ್ದಾನೆ ಎಂತ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಎಂತ ಗೊರವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬಿದ್ದಾನೆ ಗೈಲರ ಲಿಂಗ ಗಗ್ಯನೋ ಏತೆರುಡಾನೆ ಎಂತ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಗುಡ್ಡದ ನಾರಗ ದೊಡ್ಡ ನುಗ್ಗದಾನೆ ಏ ಬರಯ್ಯ ಎಂತ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ನಾರಗೆ ಗುರುವ ಮೈಲರೇಯ ಎಂತ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಮುಟ್ಟಾದ ನೇರಗೆ ಮೈಲಾರಯ್ಯ ಕಣ್ಣಿಲ್ಲಾಗೆ ಕುಳಿದಾನೆ ಎಂತ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಅದ ದಿಂಡಾಗೆ ಕುಂತಾನೆ ನಾರಯ್ಯ ಕುಂಡದ ಬಲೋಯೇ ಹೋಗುತ್ತಾನೆ ಎಂತ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಎಂತ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಹನ್ನೆರಡು ವರ್ಷ ಗುಡಿಗೆ ಚಿನ್ನದ ಕಳಸ ಬರೋ ನನ್ನ ಏ ಪವಳಿಯ ಎಂತ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಎಂತ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಅಣ್ಣದ ಗುಣಿಯಾಗೆ ಎಣ್ಣೆಯ ಜಾರಿಗೆ ವಿದ್ಯಾರಿ ಸೀರೆ ಏ ಬಿಗದೋಡೆ ಎಂತ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬಿತ್ತಾರಿನೆ ಸೀರೆ ಬಿಗದೋಡೆ ಎಣ್ಣೆ ಗಿಜ್ಞಾನಿ ಸೀರೆ ಏ ಬಿಗದೋಡೆ ಎಂತ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ತಾರಿನೆ ಸೀರೆ ಬಿಗದೋಡೆ ತಂಗಮ್ಮ ಕೆಂಜರಿ ಮಗ ಏಲೋ ಜಾಕೆ ಎಂತ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಅಪ್ಪನ ಗುಡಿಯಾಗೆ ತುಪ್ಪದ ಜಾರಿಕೆ ಅಪ್ಪನ ಗುಡಿಯಾಗೆ ತುಪ್ಪದ ಜಾರಿಕೆ ಬಿತ್ತಾರಿ ಸೀರೆ ಏ ಬೇಗದೋಡೆ ಎಂತ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ತಾರಿನೆ ಸೀರೆ ಬಿಗದೋಡೆ ತಂಗಮ್ಮ ಗೆಜ್ಜೆ ಕಲಮಾಗ ಏಲೋ ಜಾಕೆ ಎಂತ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಎಂತ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಹನ್ನೆರಡು ವರ್ಷ ಗುಡಿಗೆ ಚಿನ್ನದ ಕಳಸ ಬರೋ ನನ್ನ ಏ ಪವಳಿಯ ಎಂತ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬರ್ಯೋನೆ ನನ್ನ ಪವಳಿ ಬಾಗಿಲ ಮುಂದೆ ಗುಪ್ಪಿಸಿಗೋಳೋ ಏ ಹರಿಕೆಯ ಎಂತ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬರುವಾನೆ ಮೈಲರ ಲಿಂಗ ಎಂತ ಚಲುವಾನೆ ಬರುವಾನೆ ಮೈಲರ ಲಿಂಗ